ಸುಸ್ಥಿರ ಕೃಷಿಗಾಗಿ ಜಲಾನಯನಗಳ ಅಭಿವೃದ್ಧಿ ಅಂತಕ್ಕಂತ ವಿಚಾರ. ಸುಸ್ಥಿರ ಕೃಷಿ ಅಂದ್ರೆ ಅಂತಕ್ಕಂಥದ್ದೇನು? ಸುಸ್ಥಿರ ಕೃಷಿ ಅಂದ್ರೆ ಏನು ನಮ್ಮ ರೈತ? ಸುಸ್ಥಿರ ಕೃಷಿ ಅಂದ್ರೆ ಇವತ್ತಿನ ದಿವಸ ನಾವು ಇವತ್ತಿನ ದಿನ ಏನಾಗುತ್ತೆ ಅಂದ್ರೆ, ಇವತ್ತು ನಾನು ಒಂದು ಬೆಳೆ ಬೆಳಿತಿದ್ದೀನಿ, ಅದಕ್ಕೆ ಒಂದು ನಾನು ಬೆಳೆ ಉತ್ಪಾದನೆ ಆಗುತ್ತೆ, ಅದನ್ನ ಮಾರಾಟ ಮಾಡ್ತೀವಿ, ನಾನು ಇದ್ದ ಮಾರ್ಕೆಟ್ ರೇಟ್ ಹಂಗೆ ನಾನು ಒಂದು ತಗೊಳ್ತೀನಿ. ಬಟ್ ನಾನು ಮುಂದಿನ ವರ್ಷ ಏನು, ಅದ್ರ ಮುಂದಿನ ವರ್ಷ ಏನು, ಆ ಈ ತರ ಮಾಡಬೇಕಾದ್ರೆ ನನಗೆ ಸಂಪನ್ಮೂಲಗಳು ನನಗೆ ಸಹಕಾರ ಎಷ್ಟು ಕೊಡ್ತವೆ? ಮಣ್ಣು ಸುಮಾರು ಸ್ಥಿರವಾಗಿರುತ್ತೆ, ಹೆಚ್ಚು ಕಡಿಮೆ ನಮಗೊಂದು ಅಂದಾಜು ಮಾಡಬಹುದು. ಮಳೆ ಹೇಗೆ, ಆ ಮಳೆ ಕಡಿಮೆ ಬಿದ್ರೆ ಹೇಗೆ, ಜಾಸ್ತಿ ಆದ್ರೆ ಹೆಂಗೆ, ಅದನ್ನ ನಾನು ಯಾವ ರೀತಿ ಸರಿತೂಗಿಸ್ಕೊಳ್ಳೋದು ಹೇಗೆ, ಕಡಿಮೆ ಆದ್ರೆ ಹೇಗೆ, ಜಾಸ್ತಿ ಆದ್ರೆ ಹೇಗೆ, ಎರಡಕ್ಕೂ ಬಗ್ಗೆ ವಿಚಾರ ಮಾಡಬೇಕು. ಅಂದ್ರೆ ಕೃಷಿ ಸ್ಥಿರವಾಗಿ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇರಬೇಕು, ಹೋಗ್ತಾ ಇರಬಾರ್ದು, ನಿಲ್ಬಾರ್ದು. ಅದಕ್ಕೆ ಕೊರತೆಗಳು ಬಂದಾಗ ಏನು, ಹೆಚ್ಚುವರಿ ಆದಾಗ ನಾನು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು, ಅದಕ್ಕೆ ತಕ್ಕಂಗೆ ನಾನು ಈಗ ಪ್ಲಾನಿಂಗ್ ಏನ್ ಮಾಡಬೇಕು. ಆ ಪ್ಲಾನಿಂಗ್ಗಳು ಸರಿ ಇತ್ತು ಅಂದ್ರೆ ಹೆಚ್ಚು ನಾನು ಹೇಳೋದು ಕೊರತೆಗಳು ಕಡಿಮೆ ಆಗ್ತವೆ ಅಂತಲ್ಲ, ಹೆಚ್ಚುವರಿಗಳು ಜಾಸ್ತಿ ಆಗ್ತವೆ ಅಲ್ಲ, ಎಷ್ಟು ಕಡಿಮೆ ಮಾಡಿಕೊಂಡು ನಾವು ಅದನ್ನ ಸಾಧಕ ಬಾಧಕಗಳನ್ನ ಮೊದಲೇ ಹೋಗಿ ಮಾಡ್ತೀವಿ, ಅದನ್ನ ಅದ್ರ ಬಗ್ಗೆ ತೀರ್ಮಾನಗಳನ್ನ ತಗೋತೀವಿ, ಅದನ್ನ ಹಿಡ್ಕೊಂಡು ನಾವು ಯಾವ ರೀತಿ ಡಿಸಿಷನ್ಸ್ ಮಾಡ್ತೀವಿ ಅನ್ನೋದು ಏನಿದೆ ಅದು ಸುಸ್ಥಿರ ಅಭಿವೃದ್ಧಿ. ಈಗ ಒಣ ಬೇಸಾಯ ಆಧಾರಿತ ಒಂದು ಜಲಾನಯನ ಪ್ರದೇಶಕ್ಕೆ ಬಂದಾಗ, ಮಳೆ ಆಧಾರಿತ ಜಲಾನಯನ ಪ್ರದೇಶ ಬರುತ್ತೆ, ಈಗ ಕ್ಯಾಚ್ಮೆಂಟ್ ಏರಿಯಾ ನಮ್ಮ ಕಾಲುವೆ ಭಾಗ ಅದನ್ನು ಬಿಟ್ಬಿಡಮ್ಮ, ಮಳೆ ಆಧಾರಿತ ಒಂದು ಜಲಾನಯನ ಪ್ರದೇಶದಲ್ಲಿ ಸುಮಾರು ಸಾವಿರಾರು ಜನ ರೈತರು ಆ ಒಂದು ಪ್ರದೇಶದಲ್ಲಿ ಬರ್ತಾ ಇರ್ತಾರೆ. ಇಲ್ಲಿ ಪ್ರತಿಯೊಬ್ಬ ರೈತರ ಕರ್ತವ್ಯಗಳೇನು, ಆ ಜಲಾನಯನ ಪ್ರದೇಶದಲ್ಲಿ ರೈತರು ಯಾವ ರೀತಿ ಭಾಗವಹಿಸಬೇಕಾಗಿದೆ, ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರ ಕರ್ತವ್ಯ ಏನು, ಏನು ಅವರು ನಿಯಮವನ್ನು ಪಾಲನೆ ಮಾಡಬೇಕು? ತಂದು ಭೂಮಿ ಒಂದು 10 ಎಕರೆ ಅಂತೇಳಿ, ಒಬ್ಬ 10 ಎಕರೆ ಭೂಮಿಯನ್ನು ಹೊಂದಿದಂಥ ರೈತ ಆ ಜಲಾನಯನ ಪ್ರದೇಶದಲ್ಲಿ ಏನೆಲ್ಲ ಕಾರ್ಯಚಟುವಿಕೆಗಳನ್ನು ಮಾಡ್ಕೋಬೇಕಾಗತ್ತೆ? ಈಗ ಒಳ್ಳೆ ಪಾಯಿಂಟ್. ಒಂದು ಜಲಾನಯನ ಅಂದರೆ ಸುಮಾರು 500 ಹೆಕ್ಟರ್, ಒಂದೂವರೆ ಸಾವಿರ ಎಕರೆ ಕನಿಷ್ಠ ಇರಬಹುದು. 1,000 ಎಕರೆ ಒಳಗೆ ಸುಮಾರಾಗಿ ಒಂದು 500 ಜನ ರೈತರು ಬರಬಹುದು. ಈಗ ನನ್ನ ಹೊಲ ನಾನು ಮೇಲೆ ಇದೆ ಅಥವಾ ನಡಕ್ ಭಾಗದಾಗಿದೆಯೋ ಕೆಳಗಿದೆಯೋ ಎಲ್ಲ ಒಂದು ಕಡೆ ಇರ್ತದೆ. ಈಗ ನಾನು ಒಂದು ಹೊಲ 1 ಎಕರೆ 2 ಎಕರೆ ಅಂದರೆ, ಈಗ ನನ್ನ ಮುಖ್ಯ ಏನು ಅಂದರೆ ನನ್ನ ಹೊಲದಲ್ಲಿರೋ ಮಣ್ಣು ಏನಿದೆ ಅಥವಾ ಅದರಲ್ಲಿ ಎಷ್ಟು ನಾನು ಪಡ್ಕೋಬಹುದು, ಸುಸ್ಥಿರವಾಗಿ ನಾನು ಏನು ಪ್ಲಾನಿಂಗ್ ಮಾಡ್ಕೊ, ನಾನು ಆಗಲೇ ಹೇಳಿದ್ನಲ್ಲ ಆ ಥರ ಒಂದು. ಎರಡನೇ ಪಾಯಿಂಟ್ ಅಂದರೆ ನನ್ನ ಹೊಲಕ್ಕೆ ಅಷ್ಟಕ್ಕೆ ಮಳೆ ಬರಲಿಕ್ಕಿಲ್ಲ, ಸುತ್ತಲೂ ಬರ್ತದೆ, ಮೇಲಿನ ನೀರು ನನಗೂ ಬರ್ಬೋದು, ನನ್ನಿಂದ ನೀರು ಇನ್ನೊಬ್ಬರಿಗೂ ಹೋಗ್ಬೋದು. ಆಮೇಲೆ ನಾ ಹಂಗಂತ ಇದ್ದ ನೀರು ನಾನೇ ಸಂಗ್ರಹಣ ಮಾಡೋಕ್ಕೂ ಆಗಲ್ಲ, ಆಮೇಲೆ ಅವ್ರವ್ರದ್ದು ಹೊಲದಲ್ಲಿ ಎಲ್ಲ ನೀರು ಬಿದ್ದಂತ ಸಂಗ್ರಹ ಮಾಡೋಕ್ಕಾಗಲ್ಲ, ಸಸ್ಯ ನೀರನ್ನು ಅವ್ರು ಹೊರಗೆ ಹೋಗಲೇಬೇಕು, ಹೋಗ್ಬಾರ. ಆಮೇಲೆ ಹಿಂದಿಂದ ಬಂದಿದ್ದ ನೀರನ್ನು ನಾನು ಎಲ್ಲವನ್ನು ನನಗೆ ಹಾಕ್ಬಿಟ್ರೆ ನಾನು ನನಗೆ ಬೇರೆ ಕಡೆ ಕಳಿಸೋಕ್ಕೂ ಆಗಲ್ಲ, ಅಬ್ಜೆಕ್ಟ್ ಮಾಡೋಕೆ ಬರಲ್ಲ, ಹಾಕ್ಬಿಟ್ರೆ ನಾನು ಹೊಲದಲ್ಲಿ ನೀರು ನನಗೆ ಬರಲ್ಲ. ಸೊ ಹಿಂಗಾಗಿ ಅದಕ್ಕೆ ಏನು ಮಾಡಬೇಕಾಗ್ತದೆ ಅಂದರೆ, ಒಂದು ಈಗ ಅದಕ್ಕೆ ಹೇಳಿದ ಸಮುದಾಯ ಆಧಾರಿತವಾಗಿ ಅದಕ್ಕೆ ಈಗ ಏನು ಮಾಡಿ ಜಲಾನಯನ ಅಭಿವೃದ್ಧಿ ಅಂತ ಯಾಕೆ ಕರೀತಾರೆ ಅಂದರೆ, ಅಲ್ಲಿ ಸಂಬಂಧಪಟ್ಟ 400 ಏನು ರೈತರು ಇದಾರಲ್ಲ ಎಲ್ಲರೂ ಕೂತ್ಕೊಂಡು ಒಂದು ಅಸೋಸಿಯೇಷನ್ ಮಾಡಬೇಕಾಗ್ತದೆ. ಅವರೆಲ್ಲ ಅದಕ್ಕೆ ಸರ್ಕಾರ ಸರಿಯಾದ ಗೈಡ್ಲೈನ್ಸ್ ಮಾಡಿದೆ, ಅದಕ್ಕೆ ಮಾರ್ಗಸೂಚಿಗಳನ್ನು ಮಾಡಿದೆ, ಅದಕ್ಕೆ ತಕ್ಕಂಗೆ ಸಲಹೆಗಳನ್ನು ಆಮೇಲೆ ಗೈಡ್ಲೈನ್ಸ್ ಎಲ್ಲ ಕೊಡ್ತಾರೆ. ಸೊ ಆ ನಿಟ್ಟಿನೊಳಗೆ ಅವರೆಲ್ಲ ಮಾಡಿಕೊಂಡು ಈಗ ಎಲ್ಲೆಲ್ಲಿ ನೀರು ಎಷ್ಟು ಲಭ್ಯ ಆಗ್ತದೆ, ಆಮೇಲೆ ಎಕ್ಸ್ಟ್ರಾ ನೀರು ಎಕ್ಸಸ್ ಬಂದದನ್ನು ಹೆಂಗೆ ಉಪಯೋಗ ಮಾಡ್ಕೋಬಹುದು ಒಂದು. ಎರಡನೇ ಪಾಯಿಂಟ್ ಅದಕ್ಕಿಂತ ಮುಂಚೆವಾಗಿ ಏನಂದ್ರೆ ಸಂರಕ್ಷಣೆ ಏನು ಮಾಡೋದು, ಸಂರಕ್ಷಣಾ ಕ್ರಮಗಳು ಎರಡು ಮುಖ್ಯ. ಹಾಂ, ಸಂರಕ್ಷಣೆ ಫಸ್ಟ್, ಸಂರಕ್ಷಣೆ ಸಂರಕ್ಷಣೆ ಏನು, ನೀರು ಮತ್ತು ಮಣ್ಣು, ನೀರಿನ ಜೊತೆ ಮಣ್ಣು ಹೋಗಿಬಿಡ್ತದೆ. ಸೊ ಅದಕ್ಕೋಸ್ಕರ ಸಂರಕ್ಷಣಾ ಕಾರ್ಯಗಳನ್ನ ತಮ್ಮದೇ ಹೊಲಗಳಲ್ಲಿ ಬೇರೆ ಬೇರೆ ಪೊಸಿಷನ್ ಬೇರೆ ಕಡೆ ಇದೆ, ಮೇಲ್ಗಡೆ ಇದ್ರಂಗೆ, ನಡುವಿದ್ರಂಗೆ, ಕೆಳಭಾಗದಲ್ಲಿದ್ರೆ ಹೆಂಗಿದೆ, ಅದಕ್ಕೆ ಎಷ್ಟು ಖರ್ಚು ಬೀಳ್ತದೆ, ಎಷ್ಟು ಕನಿಷ್ಠ ಖರ್ಚಲ್ಲಿ ನಾನು ಹೆಂಗೆ ಮಾಡ್ಕೋಬಹುದು ಈ ಥರ. ಪಾ ಉದಾಹರಣೆಗೆ ಹಳ್ಳ ದಂಡೆಗಿರೋ ರೈತರಿಗೂ ಮೇಲಿರೋ ರೈತರಿಗೂ ಬಹಳ ವ್ಯತ್ಯಾಸ, ಅಲ್ಲಿ ನೀರು ಹರಿದು ಬರಬಹುದು, ಜಾಸ್ತಿ ಇಳಿಲಿಕ್ಕಿಲ್ಲ, ಲಾಸ್ಟ್ಕ್ಕಿದ್ದಂಥ ರೈತರಿಗೆ ಇನ್ನೂ ಹಾನಿಯಾಗುವ ಸಾಧ್ಯತೆ. ಹಾನಿಗಳು ಲಾಭಗಳು ಅವು ಎರಡೂ ಒಂಥರ ಚಾಕು ಎರಡು ಕಡೆ ಇದ್ದಂಗೆ, ಆ ಥರ ಇರ್ತದೆ. ಸೊ ಹಿಂಗಾಗಿ ಅಲ್ಲಿ ನೋಡಿಕೊಂಡು ಅದ್ರ ಪೊಸಿಷನ್ ನೋಡಿಕೊಂಡು ಅವ್ರೇನು ಮಾಡಬೇಕು, ಎಷ್ಟು ನನಗೆ ಲಾಭ ಆಗ್ಬೋದು, ಅದು ಬೇರೆ ಕಡೆಯಿಂದ ಏನು ಬರೋ ಲಾಭ ನಾನು ಹೆಂಗೆ ಮಾಡ. ಈಗ ಉದಾಹರಣೆಗೆ ಕೃಷಿ ಹೊಂಡ, ಕೃಷಿ ಹೊಂಡ ನಂದೇ ಇಲ್ಲಿ ನೀರು ಜನಿತ ಆಗಿದ್ದು ನಾನು ಎಕ್ಸ್ಟ್ರಾ ನೀರು ನಾನು ಇಟ್ಕೋಬೋದು, ಬೇರೆಯಿಂದ ಬರೋದನ್ನು ನಾವು ಲಭ್ಯ ಮಾಡ್ಕೋಬೇಕಾಗುತ್ತೆ ಅಥವಾ ನಮ್ಮಿಂದ ಇನ್ನೊಬ್ಬರಿಗೂ ಲಭ್ಯ ಆಗ್ತಿರ್ತದೆ, ಆ ಥರ ನೋಡಿಕೊಂಡು. ಆಮೇಲೆ ಎರಡನೇ ಪಾಯಿಂಟ್ ಅದು ನೋಡಿಕೊಂಡು ನಾವೇನು ಮಾಡಬೇಕಾಗ್ತದೆ, ಡಿಸಿಷನ್ ತಗೋಬೇಕಾಗ್ತದೆ ಎಷ್ಟು ಸೈಜಿನ. ಇವತ್ತಿನ ದಿವಸ ಒಂದು ಫಾರ್ಮ್ ಪಾಂಡ್ ಮಾಡಬೇಕಂದ್ರೆ ಎಷ್ಟು ಯಾವ ಸೈಜು ನಿಖರವಾಗಿ ಹೇಳ್ಬೋದು. ಈಗ ಅಂದರೆ ಹೇಗೆ ಅದು ರೈತ ಒಂದು ಕೃಷಿ ಹೊಂಡವನ್ನು ಮಾಡಬೇಕಾದ್ರೆ ಅವನ ಕ್ಷೇತ್ರ ಅಲ್ಲಿ ಮಳೆ ಪ್ರಮಾಣ ಬಹಳ ಮುಖ್ಯ. ಹೌದು, ಒಂದು ಈಗ ನಾವೇನ್ ತಗೋತೀವಿ ಅಂದ್ರೆ ಈಗ 10 ವರ್ಷದಿಂದ ಹೆಂಗ್ ಮಳೆ ಬೀಳ್ತಾ ಇದೆ, 10 ವರ್ಷದಲ್ಲಿ ಈಗ ಸಾಮಾನ್ಯ ಏನಾಗ್ತದೆ, 3 ವರ್ಷ ಜಾಸ್ತಿ ಮಳೆ ಬರ್ಬೋದು, ಒಂದ್ 3 ವರ್ಷ ಬಹಳ ಕಡಿಮೆ ಮಳೆ ಬರ್ಬೋದು, ಇನ್ನೊಂದ್ 3 ವರ್ಷ ಸರಿ ಬರ್ಬೋದು, ಬಟ್ ಯಾವ ವರ್ಷ ಹೆಂಗೆಂಗ್ ಬರ್ತದೆ ಗೊತ್ತಿರಲ್ಲ. ಸೊ ಅದನ್ನ ನೋಡಿಕೊಂಡು ನಾವು ಒಂದು ಅಂದಾಜು ಆವರೇಜ್ ಮೇಲೆ ಒಂದು ಸರಾಸರಿ ಮೇಲೆ ಒಂದು ಮಳೆ ಬಿದ್ದಾಗ, ಆಮೇಲೆ ಇನ್ನೊಂದೇನು ನೋಡ್ತೀವಿ ಇತ್ತೀಚೆಗೆ ಅಂದ್ರೆ ಎಷ್ಟು ವರ್ಷಕ್ಕೆ ಮಳೆ ಬೀಳ್ಬೋದು, ಕಡಿಮೆ ಮಳೆ ಬೀಳುತ್ತೆ ಅಂದರೆ ಸುಮಾರು ಎಷ್ಟು ಮಳೆಗಳು ಬೀಳ್ಬೋದು, ಅದ್ರಲ್ಲಿ ದೊಡ್ಡವು ಎಷ್ಟು ಬರ್ತವೆ, ಸಣ್ಣ ಈಗ ಆಗಸ್ಟ್ ಸೆಪ್ಟೆಂಬರ್ನ ಒಳಗೆ ದೊಡ್ಡ ಮಳೆಗಳು ಬರ್ಬೋದು, ಅವು ಎಷ್ಟು ಸುಮಾರು ನಮ್ಮ ಭಾಗದಲ್ಲಿ ನೋಡಿದ್ರೆ 2-3-4 ದೊಡ್ಡ ಮಳೆಗಳು ಬರ್ತವೆ. ಆ ದೊಡ್ಡ ಮಳೆಗಳು ಏನಾಗ್ತವೆ ಅಂದರೆ ಆ ದೊಡ್ಡ ಮಳೆಗಳು ಏನಂತ ಏನಿರ್ತವೆ ಅಂದರೆ ನೀರು ಹೊಡೆದ ಮೇಲೆ ನೀರು ಸಂರಕ್ಷಣೆ ಮಾಡ್ಕೋಬೇಕು, ಜೊತೆಗೆ ಎಕ್ಸ್ಟ್ರಾ ನೀರು ಜಾಸ್ತಿ ಬರ್ತದೆ ಅದನ್ನ ಸಂಗ್ರಹಣೆ ಮಾಡ್ಕೊಳ್ಳಕ್ಕೆ ಮಳೆಗಳು ಎಷ್ಟು ಸೈಜ್ನ ಬರ್ತವೆ ಅನ್ನೋದ ಮೇಲೆ ನಾವು ಪಾಂಡ್ ಸೈಜ್ ಡಿಸಿಷನ್ ತಗೋತೀವಿ ಎಷ್ಟು ಬರ್ತವೆ. ಉಳಿದ ಒಂದು 10-25 ಮಳೆಗಳೇನು ಸಣ್ಣ ಇರ್ತವೆ, ಅವೆಲ್ಲವೂ ಸಂರಕ್ಷಣೆಗೆ ನೀರು ಅಲ್ಲಲ್ಲೇ ಇಂಗಿಸೋಕೆ ಹೆಂಗೆ ಪ್ರಯತ್ನ ಮಾಡಬಹುದು ಅನ್ನೋದು ಅಲಾಗ್ ಮಾಡಿ. ಸೊ ಇವೇನ್ ಒಂದು ಸಂರಕ್ಷಣಾ ಕಾರ್ಯದೊಳಗೆ ತಗೊಂಡಾಗ ಎಷ್ಟು ಬರ್ತವೆ ನೋಡಿಕೊಂಡು ಅಂದರೆ ಒಡ್ಡುಗಳನ್ನ ಎಷ್ಟು ಯಾವ ಎತ್ತರಕ್ಕೆ ಹಾಕಬೇಕು, ಯಾವ ಸೈಜಿಗೆ ಹಾಕಬೇಕು, ಅದ್ರ ಜೊತೆಗೆ ಅದು ಒಡ್ಡು ಒಡ್ಕೊಂಡು ಹೋಗ್ಲಾರ್ದಂಗೆ ಯಾವ ರೀತಿ ಅದನ್ನ ಸಂರಕ್ಷಣೆ ಮಾಡಬೇಕು, ಹುಲ್ಲುಗಳು ಹಚ್ಚಿಕೊಳ್ಳೋದಾಗಲಿ ಬೇರೆ ಆಗಲಿ, ಆಮೇಲೆ ಒಳಗಟ್ಟೆ ಮಾಡೋದು ಭಾಳ ಮುಖ್ಯ. ಕೆಲವು ಭಾಳಷ್ಟು ಈ 3 ದಿವಸ ಏನು ಮಾಡ್ತಾರೆ, ರೈತರು ತಮ್ಮ ಪಾರ್ಟಿಷನ್ ಆಗಿದ್ರೆ ತಮ್ಮ ಪಾಣಿ ತಮ್ಮ ಪೋರ್ಡ್ ಆಗಿದ್ರೆ ಅಷ್ಟೇ ಹೊಲ ಒಡ್ಡಾಕ್ಬೇಕು, ಬೇರೆ ಇಲ್ಲದ್ರೆ ಒಡ್ಡಾಕಬಾರ್ದು ಅನ್ನೋದು ಆ ಥರ ಇದು ಇತ್ತು. ಹಂಗಲ್ಲ, ಅದಲ್ಲ, ನೀರು ಬಂದದನ್ನ ಸಂರಕ್ಷಣೆ ಮಾಡೋದಕ್ಕೆ ಒಡ್ಡು ಬಹಳ ಮುಖ್ಯ, ಆಮೇಲೆ ಒಳಗಟ್ಟೆನು ಬಹಳ ಮುಖ್ಯ. ಒಳಗಟ್ಟೆ ಇಲ್ಲ ಅಂದ್ರೆ ಏನಾಗ್ತದೆ, ಈಗೇನು ಹಂಗೆ ನೀರು ನಿಂತುಕೊಳ್ತು ಅಂದ್ರೆ ನೀರು ಇಳಿತಾನೆ ನಾಳೆ ಈ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಕೊಳತು ಹೋಗ್ತದೆ. ಸೊ ಅದಕ್ಕೋಸ್ಕರ ಒಳಗಟ್ಟೆನು ಮುಖ್ಯ. ಒಳಗಟ್ಟೆ ಏನ್ ಹೇಳುತ್ತೆ ಅಂದ್ರೆ ಎಷ್ಟು ನೀರು ನಿಮಗೆ ನಿಲ್ಲಿಸಬಹುದು, ಜಾಸ್ತಿ ನೀವು ಬಿಡ್ಲೇಬೇಕು ಅಂತ ಬಿಡ್ಲೇಬೇಕಾಗತ್ತೆ. ಹಾ, ಸೊ ಅದನ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಮೇಲಿಂದ ಬರೋದೇನು, ನಾವೇ ಎಷ್ಟು ಬಿಡೋದೇನು, ನಮ್ಮಲ್ಲಿ ಮಳೆ ಎಷ್ಟು ಬೀಳೋದು ನೋಡಿಕೊಂಡು ಒಂದು ಪಾಂಡ್ ಸೈಜ್ ಮಾಡ್ಬೋದು. ಈಗೆಲ್ಲ ಬಹಳ ನಿಖರವಾಗಿ ತಂತ್ರಜ್ಞಾನ ಡೆವಲಪ್ ಆಗಿದೆ, ಇಷ್ಟು ನೀರು ಬರುತ್ತೆ ಹೊಲದಲ್ಲಿ, ಇಷ್ಟು ನೀರು ನೀವು ಸಂಗ್ರಹ ಮಾಡಬೇಕು, ಎಕ್ಸಸ್ ನೀರು ಇಷ್ಟು ಹೊರಗೆ ಹೋಗತ್ತಂತಕ್ಕಂತ ನಿಖರವಾದ ಮಾಹಿತಿ ರೈತರಿಗೆ ಹೇಳ್ತಾವ. ಹೌದು, ಈಗ ಸರ್ಕಾರದ ಅದನ್ನೇ ಈಗ ಮೊನ್ನೆ ಯೋಜನೆಗಳೆಲ್ಲ ಏನ್ ಹೇಳುತ್ತೆ ಅಂದ್ರೆ ಈ ನಿಖರ ಆ ಮಾಹಿತಿ ಮೇಲೆ ಸರ್ಕಾರ ನಾಳೆ ಎಷ್ಟು ಸಹಾಯ ಮಾಡಬಹುದು ಅಂತ ನಿರ್ಧಾರ ಮಾಡ್ತದೆ. ಆಮೇಲೆ ಇನ್ಶೂರೆನ್ಸ್ ಆಗಲಿ ಉಳಿದವಾಗ್ಲಿ ಯಾವುದೇ ಆಗಲಿ ಈಗ ನಿಖರ ಮಾಹಿತಿ ಮೇಲೆ ಜಾಸ್ತಿ ಒತ್ತು ಕೊಡ್ತಾ ಇದಾರೆ ಅವರು. ಅಂದರೆ ಒಂದು ಜಲಾನಯನ ಪ್ರದೇಶವನ್ನು ಅಭಿವೃದ್ಧಿ ಮಾಡದೆ ಹೋದರೆ ಏನಾಗತ್ತಂತಿರ್ತಾವೆ, ಸುಸ್ಥಿರ ಕೃಷಿ ಅಭಿವೃದ್ಧಿ ಸಾಧ್ಯ ಅಂತೀರಾ ಜಲಾನಯನ ಪ್ರದೇಶವನ್ನು ಹಾಗೆ ಬಿಟ್ಟಾಗ ಅಭಿವೃದ್ಧಿ ಮಾಡದೆ ಹೋದರೆ? ಇಲ್ಲ, ಈಗ ಯಾಕೆ ನಾವು ಮುಖ್ಯ ಆಗುತ್ತೆ ಅಂದರೆ ಒಂದು ಉದಾಹರಣೆ ಹೇಳ್ತೀನಿ ನಾನು. ಬೇರೆ ಕೆಲವು ಅತ್ಯಂತ ಈ ಇಸ್ರೇಲ್ ಅಂತ ದೇಶಗಳಲ್ಲಿ ಏನಾಗಿದೆ ಅಂದರೆ, ಅವರು ಈ ವರ್ಷ ಇನ್ನು 6 ತಿಂಗಳ ಮುಂಚೆ ನೆಕ್ಸ್ಟ್ ಮುಂದಿನಾಗೆ ನಾವು ಎಷ್ಟು ಬೆಳಿಬಹುದು, ನಮ್ಮ ಉತ್ಪಾದನೆ ಏನು, ನಮ್ಮ ಉತ್ಪಾದನೆ ದರ ಏನು, ನಾವ್ ಎಷ್ಟನ್ನ ಮಾರಾಟ ಮಾಡ್ತೀವಿ ಅನ್ನೋದು ಈಗ ಡಿಸೈಡ್ ಮಾಡ್ತಾರೆ. 6 ತಿಂಗಳು ನಾವು ಮಾಡ್ತಾರೆ, ನಾವು 1 ತಿಂಗಳು ಇನ್ನೇನು ಬೆಳೆ ಬರ್ತದೆ ಅಂದ್ರೆ ಎಷ್ಟು ಬರ್ತದೆ ಅನ್ನೋದು ನಮ್ಮ ಲೆಕ್ಕಾಚಾರ ಮಾಡೋದು ಕಷ್ಟ ಆಗ್ತದೆ. ಅಲ್ಲಿ ಸುಸ್ಥಿರತೆ ಬರ್ತದೆ. ಸುಸ್ಥಿರತೆ ಅಂದ್ರೆ ನಾನು ಇನ್ನೊಬ್ಬರಿಗೆ ನಾನು ಪ್ರಾಮಿಸ್ ಮಾಡ್ತೀನಿ ಇಷ್ಟು ನಾನು ಕೊಡ್ತೀನಿ ಅಂದ್ರೆ 6 ತಿಂಗಳಿಗೆ ಮುಂಚೆ ಬೆಳೆ ಬೆಳೆಯೋಕಿನ ಮುಂಚೆ ಅಂದ್ರೆ ನಾನು ಎಷ್ಟು ನನ್ನ ಪ್ಲಾನಿಂಗ್ ಅಂದ್ರೆ ನನ್ನ ಯೋಜನೆಗಳ ನಿಖರತೆ ಎಷ್ಟಿರಬೇಕು ನಾನು ಬರುತ್ತೆ ಆ ಮಟ್ಟಕ್ಕೆ. ನಾವು ಅಗತ್ಯವಾಗಿ ನಮ್ಮ ಭಾರತೀಯ ಕೃಷಿ ಆ ಮಟ್ಟಕ್ಕೆ ಹೋಗ್ಬೇಕಾಗ್ತದೆ, ಆ ಮಟ್ಟಕ್ಕೆ ತಲುಪಬೇಕಾಗ್ತದೆ. ಸೊ ಆ ಮಟ್ಟಕ್ಕೆ ತಲುಪಬೇಕಾದ್ರೆ ನೀವು ಹೇಳಿದಂಗೆ ಒಣ ಬೇಸಾಯದ ಭೂಮಿ ಜಾಸ್ತಿ ಇದೆ. ನೀವು ಕರ್ನಾಟಕನೇ ತಗೊಂಡ್ರೆ 19 ಮಿಲಿಯನ್ ಹೆಕ್ಟೇರ್ ಇದೆ ನಮ್ಮಲ್ಲಿ, ಅದರಲ್ಲಿ 4-5 ಮಿಲಿಯನ್ ಇರಿಗೇಷನ್ ಭಾಳ ಮಾಡಿದರೆ ಇನ್ನೂ ಭಾಳ ಕಷ್ಟಪಟ್ಟು ಸ್ವಲ್ಪ ಜಾಸ್ತಿ ಆಗ್ಬೋದು. ನೀನು 20 ವರ್ಷ ಬಿಟ್ಟರು ಯಾವುದೇ ಥರದಿಂದ ಉಳಿದದ್ದೆಲ್ಲ 10 ಮಿಲಿಯನ್ ಹೆಕ್ಟೇರ್ ಏನಿದೆ ಅಂದರೆ ಬರೀ ಒಣ ಪ್ರದೇಶ ಇದೆ ಪರ್ಮನೆಂಟ್ ಆಗಿ. ಇನ್ನೆಂದು ಒಣ ಪ್ರದೇಶ ಮಳೆ ಆಶ್ರಿತವಾಗಿಯೇ ಉಳಿತದೆ ರಾಜಸ್ಥಾನ ಬಿಟ್ಟರೆ ನೆಕ್ಸ್ಟ್. ಅಂತ ಭೂಮಿನ ನಾವು ಕಾಪಾಡ್ಕೋಬೇಕಾದ್ರೆ ಎಲ್ಲ ಮಾಡ್ಬೇಕಾದ್ರೆ ಮಳೆ ಆಧರಿಸಿದ ವಾಟರ್ ಬಜೆಟಿಂಗ್ ಸರಿಯಾಗಿ ಮಾಡ್ಕೊಳ್ಳೇಬೇಕು. ನಾವು ಬಜೆಟ್ ಮಾಡ್ಕೋಬೇಕು, ಬಜೆಟ್ ಪಕ್ಕಾ ಮಾಡ್ಬೇಕು. ನೀರು 10 ವರ್ಷಗಳಲ್ಲಿ ಯಾವ್ಯಾವ ಬರ್ಬೋದು, ಬರೇ ವರ್ಷಗಳಲ್ಲ, ಎಷ್ಟು ಮಳೆಗಳು ಬರ್ಬೋದು, ಎಷ್ಟು ಸಾಧ್ಯತೆಗಳಿದಾವೆ, ಎಷ್ಟು ದೊಡ್ಡವು, ಎಷ್ಟು ಮಧ್ಯಮ, ಎಷ್ಟು ಕಡಿಮೆ, ನಮ್ಮ ಮಣ್ಣು ಹೇಗಿದೆ, ಆಳ ಏನಿದೆ, ಹೆಂಗೆ ಆಳಿದೆ, ಯಾವ ಬೆಳೆ ನಿಖರವಾಗಿ ಬೆಳೆಯಲು ಸಾಧ್ಯತೆ ಇದೆ, ಅದು ನೋಡ್ಕೊಂಡು ಆ ಮಾಹಿತಿಗಳು ತಗೊಂಡ್ರೆ ಈಗ ಅನುಭವ ಇದೆ. ಸಾಕಷ್ಟು ಹಲವಾರು ಯೋಜನೆಗಳಲ್ಲಿ ಬೇಕಾದಷ್ಟು ಏರಿಯಾ ಮಾಡ್ತಾ ಇದ್ದಾರೆ, ಸರ್ಕಾರ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ನಮ್ಮ ಯೂನಿವರ್ಸಿಟಿಯಿಂದ ನಾವು ಕೊಡ್ತಾ ಇದೀವಿ. ಅದನ್ನ ತಗೊಂಡು ನಾವೇನ್ ಮಾಡ್ಬೋದು, ಈಗ ನೀವು ಹೇಳ್ದಂಗೆ ಸುಸ್ಥಿರ ಕೃಷಿಗೆ ನಾನು ಇನ್ನ 2 ವರ್ಷ, ಇನ್ನು 3 ವರ್ಷ, ಇನ್ನು 4 ವರ್ಷ ಏನ್ ಪ್ಲಾನಿಂಗ್ ಮಾಡಬಹುದು ಅನ್ನೋದನ್ನ ಡಿಸಿಷನ್ ತಗೋಬಹುದು. ನಾವು ಬರೀ 1 ವರ್ಷದ್ದಲ್ಲ. ಈಗ ಇಲ್ಲಿ ಮುಖ್ಯವಾಗಿ ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಜಲಾನಯನ ಪ್ರದೇಶದಲ್ಲಿ ಹೆಚ್ಚು ಆದ್ಯತೆಯನ್ನ ಕೊಡ್ತೀರಿ. ಹಿಡಿದಿಟ್ಟಂತ ನೀರು ಅಥವಾ ಏನು ಸಂಗ್ರಹ ಆಗಿರುತ್ತೆ ಕೃಷಿ ಹೊಂಡಗಳಲ್ಲಿ ನೀರು, ಅಲ್ಲಿ ಯಾವ ರೀತಿ ಒಂದು ಸುಸ್ಥಿರತೆ ಕೃಷಿ ಮಾಡಲಿಕ್ಕೆ ಸಾಧ್ಯತೆ ಇದೆ, ಆ ನೀರಿನಿಂದ ಯಾವ ರೀತಿ ಮರುಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಅಂತೀರಿ ಕೃಷಿ ನೀರನ್ನು ರೈತ? ಹೌದು, ಇತ್ತೀಚೆಗೆ ಈಗ ಏನಾಗಿದೆ, ಈಗ ಎಲ್ಲ ರೈತರಿಗೆ ಕೃಷಿ ಹೊಂಡಗಳು ಮಾಡೋದು ಗೊತ್ತಿದೆ. ಪ್ರಶ್ನೆ ಏನು ಬರ್ತದೆ ಅಂದರೆ ಏನು ಸೈಜ್ ಮಾಡಬೇಕು? ಈಗ 2 ಪಾಯಿಂಟ್, ತಾವೇ ತಾವು ಮಾಡ್ಕೊಳ್ಳೋದು ಅಥವಾ ಇಲ್ಲ ಸರ್ಕಾರದ ಸಹಾಯದಿಂದ ಮಾಡ್ಕೊಳ್ಳೋದು. ಸಾಮಾನ್ಯವಾಗಿ ಒಣ ಬೇಸಾಯದೊಳಗೆ ಸರ್ಕಾರದ ಸರ್ಕಾರದಿಂದ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದ್ದು ಜಲಾನಯನ ಪ್ರದೇಶದಲ್ಲಿ ಬಂಡಗಳನ್ನು ಹಾಕ್ಸೋದು, ರೈತರಿಗೆಲ್ಲ ಬದು ಒಡ್ಡಗಳನ್ನು ನಿರ್ಮಾಣ ಮಾಡಿಕೊಡ್ತು. ಇತ್ತೀಚೆಗೆ ಏನೋ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ಇಲ್ಲ, ಮಾಡ್ತಾ ಇದಾರೆ, ಇದಕ್ಕೆ ಸಾಕಷ್ಟು ಒಂದು ಕವರ್ ಆಗಿದೆ ಯೋಜನೆಗಳು. ಬಹಳ ಒಂದೇ ಯೋಜನೆ ಇರ್ತಿತ್ತು, ಈಗ ಮಾಡ್ತಾ ಇದಾರೆ. ಈಗ ಪ್ರಶ್ನೆ ಏನ್ ಬರ್ತದೆ ಅಂದ್ರೆ ಕೃಷಿ ಮಣ್ಣಲ್ಲಿ ನೀವು ಹೇಳಿಕೊಂಡ್ರೆ ಎಷ್ಟು ಸೈಜಿನ ಮಾಡಬೇಕು ಅಂತ. ಈಗ ಈಗ ನನ್ನ ಮಣ್ಣು ಕೆಂಪದಿದೆ ಅಥವಾ ಕರಿ ಮಣ್ಣಿದೆ, ಇಷ್ಟು ಇಳಿಜಾರ್ನಾಗಿದ್ದೀವಿ ಅಥವಾ ನಾವು ಈ ಮಳೆಗಳು ಇಷ್ಟು ಬರ್ತಾ ಇದ್ದಾವೆ, ಇವೆಲ್ಲ ನೋಡಿದ ಮೇಲೆ ನಾವು ಒಂದು ಸೈಜ್ ಮೊನ್ನೆ ಆ ಒಂದು ಲೆಕ್ಕಾಚಾರನ ರೈತರಿಗೆ ಒದಗಿಸ್ತಾ ಇದ್ದೀವಿ ನಾವು. ಈಗ ನಮ್ಮಿಂದ ಈಗ ಒಂದು ಪ್ರತಿ ಈ ಥರ ಕಾಂಬಿನೇಷನ್ ಇದ್ದರೆ ಎಷ್ಟು ಸೈಜಿಂದ ಬರಬಹುದು ಅಂತ. ಆ ಸೈಜ್ ಏನು ಮಾಡಿದ್ರೆ ಮಳೆ ಕಡಿಮೆ ಬಿದ್ದಾಗಲೂ ಉಪಯೋಗ ಆಗಬೇಕು, ಮಳೆ ಜಾಸ್ತಿ ಆದರೆ ಉಪಯೋಗ ಆಗಬೇಕು. ಇನ್ನೊಂದು ಏನಾಗುತ್ತೆ ಅಂದರೆ ಅಕ್ಟೋಬರ್ ತನಕ ಮಳೆ ಬರ್ತದೆ, ಆಮೇಲೆ ಮುಂದೆ ಹೆಂಗೆ ಉಪಯೋಗ ಅನ್ನೋದು ಭಾಳ ಸಮಯ. ಅದಕ್ಕೋಸ್ಕರ ನಾವೇನು ಹೇಳೋದನ್ನು ಒಂದು ಎರಡು ಸಾರಿ ನೀರನ್ನು ಉಪಯೋಗಿಸ್ಕೋಬಹುದು. ಅಂದರೆ ಒಂದು ಏನು ಫಾರ್ಮ್ ಪಾಂಡ್ ನೀವು ಮಾಡಿರ್ತೀವಲ್ಲ ಅದು ಸುಮಾರಾಗಿ ಈಗ ಒಂದು ಅರ್ಧ ಎಕರೆ ಮಾಡಿದೀವಿ ಒಂದು ಪಾಂಡ್ ಅಂದರೆ ಈಗ ಸುಮಾರು 21 meter by 21 meter ಸರ್ಕಾರ ಹೇಳಿದೆ ಒಂದು ದೊಡ್ಡ ಪಾಂಡ್ ಸಹಾಯ ಮಾಡೋದು 21 meter by 21 meter ಒಳಗೆ 3 meter ಆಳದ ಒಂದು ಭೂಮಿ ಫಾರ್ಮ್ ಪಾಂಡ್ ಮಾಡಿದರೆ ಎಷ್ಟು ನಾವು ಎಷ್ಟರ ಮಟ್ಟಿಗೆ ನೀರನ್ನು ಉಪಯೋಗ ಮಾಡ್ಕೋಬೇಕಂದ್ರೆ ಅದನ್ನು ಮಾಡಿದ ಒಂದನೇ ಹತ್ತನೇ ಭಾಗ ಅದಕ್ಕೆ ಯೂಸ್ ಮಾಡ್ಬೋದು ನೀರಾವರಿ ಮಾಡ್ಕೊಳ್ಳೋದು. ಅದು ನೀರಾವರಿ ಮಾಡ್ಕೋಬೇಕಾದ್ರೆ ಜಾಗೃತವಾಗಿ ಮಾಡ್ಕೋಬೇಕಾಗ್ತದೆ. ಈಗ ನಾವು ಡ್ರಿಪ್ ಇರಿಗೇಷನ್ ಯಾವ ಥರ ಅದ್ರೊಳಗೆ ಮಾಡ್ಕೋಬೇಕಾಗ್ತದೆ, ಕಡಿಮೆ ನೀರಿನ ಬೆಳೆಗಳನ್ನ ಬೆಳಿಬೇಕು ಮಾಡ್ಬೇಕಾಗ್ತದೆ. ಒಂದು ಸಲ ನೀರು ಕೊಡೋಂಗಿರಬೇಕು, ಅನಿವಾರ್ಯ ಸಂದರ್ಭದಲ್ಲಿ ಒಂದ್ ಸಾರಿ ನೀರು ಕೊಡೋಂಗೆ ಮಾಡ್ಕೋಬೇಕು. ಎರಡನೇ ಪಾಯಿಂಟ್ ಏನಾದ್ರೆ ನೀರು ಆವಿ ಆಗ್ತಿರ್ತದೆ, ಕೆಳ ನೀರು ಇಳಿದೋಗ್ತಿರ್ತದೆ, ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡ್ಕೋಬೇಕು. ಆವಿಯಾಗ ತಡೆಯಕ್ಕಾಗ್ಲಿಕ್ಕಿಲ್ಲ, ಆದ್ರೆ ಅಟ್ಲೀಸ್ಟ್ ನೀರು ಬಸ್ ಹೋಗೋದ್ರೆ ಸರಿ ವ್ಯವಸ್ಥೆ ಮಾಡ್ಕೋಬೇಕು. ಎರಡನೇ ಪಾಯಿಂಟ್ ಅಂದ್ರೆ ಫಾರ್ಮ್ ಪಾಯಿಂಟ್ ನೀರನ್ನು ನಮಗೆ ಲಾಗಾಯಿತು ನನಗೆ ಇಡೀ ಇಡೀ ಬೆಳೆಗೆಲ್ಲ ಸಿಗ್ತದೆ ಅಂತಲ್ಲ, ಯಾವಾಗ ತೀರಾ ನಂದು ಪರಿಸ್ಥಿತಿ ಬಹಳ ಕಠಿಣ ಇದೆ, ಇದು ಬೆಳೆ ಇನ್ನೇನು ಹಾಳಾಗೋಗ್ತದೆ ಅಂದ್ರೆ ಒಂದು ಯೂಸ್ ಮಾಡ್ಕೋ ಉಪಯೋಗ ಮಾಡ್ಕೊಳಕ್ ಉಪಯೋಗ ಆಗ್ತದೆ. ಅಂದ್ರೆ ಎಲ್ಲ ಒಂದು ಜಲಾನಯನ ಪ್ರದೇಶದಲ್ಲಿ ಎಲ್ಲಾ ರೈತರು ಕೃಷಿ ಹೊಂಡಗಳನ್ನ ಮಾಡ್ಕೊಂಡ್ರೆ ಒಳ್ಳೇದಂತಿರ್ತಾವ ಸಾಮಾನ್ಯ ರೈತರು. ಅದು ಈಗ ಏನಾಗ್ತದೆ ಅವ್ರು ಈಗ ಅಲ್ಲಿ ಸಣ್ಣ ರೈತರು ಇರ್ತಾರೆ, ಅತಿ ಸಣ್ಣ ರೈತರು ಇರ್ತಾರೆ, ದೊಡ್ಡ ರೈತರು ಇರ್ತಾರೆ, ಅಲ್ಲಿ ಹೇಗೆ ಬಹಳ ಅತಿ ಸಣ್ಣ ರೈತರ ಸಾಧ್ಯತೆ ಆಗಲ್ಲ ಯಾಕೆಂದ್ರೆ ಇರೋ ಭೂಮಿನೇ ಕಡಿಮೆ ಇರ್ತದೆ. ಆಮೇಲೆ ಅದ್ರಾಗ ಈಗ ಒಂದ್ ಸಣ್ಣ 5 meter 3 meter ಒಂದು ಪಾಂಡ್ ಮಾಡಿದ್ರೆ ಉಪಯೋಗ ಆಗ್ತೇನೆ ಆಗಲ್ಲ. ಅದಕ್ಕೆ ನಾನು ಹೇಳೋದು, ನಾನು ಇವತ್ತಿನ ದಿವಸ ನಮ್ಮ ಪ್ರಾಬ್ಲಮ್ ಏನಾಗಿದೆ, ಸಮುದಾಯ ಆಧಾರಿತ ಮಾಡ್ಕೊಳ್ಳಲ್ಲ ನಾವು. ಈಗ ಒಬ್ಬರಲ್ಲಿ 10 acres 15 acres ಇರೋದೇ ಅದು ಸಮುದಾಯ ಆಧಾರಿತ. ಈಗ ನಾನು 1 acre ನನ್ನ ಅರ್ಧ ಎಕರೆ ಇರಲಿ ಒಂದು ಗುಂಟೆ ಇರಲಿ ನನಗೆ ಎಲ್ಲವೂ ನನ್ನ ಹೊಲದಲ್ಲೇ ಎಲ್ಲವೂ ಆಗ್ಬೇಕು ಅಂತ ಆಗ್ಲಿಕ್ಕಿಲ್ಲ. ಹಂಗಾಗಿ ಏನ್ ಮಾಡೋದು, ಸಮುದಾಯ ಆಧಾರಿತ ಒಂದು 10 acres 20 acres 30 acres ಸೇರಿ ಅದಕ್ಕೆ ಸಣ್ಣ ಕುಂಟೆಗಳು ಒಂದು ಆ ತರ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು. ಬಟ್ ಅಲ್ಲಿ ಒಂದ್ ಏನು ಅಂದ್ರೆ ಒಂದು ಕೊಟ್ಟು ತಗೊಳ್ಳೋ ಮನೋಭಾವನೆಯನ್ನ ಅದನ್ನ ಮಾಡ್ಕೋಬೇಕು, ಅದು ಲಾಭ ಆಗುತ್ತೆ, ಅಲ್ಲಿ ಲಾಭ ಆಗ್ತದೆ. ಈಗ ನೀವು ಈಗ 20 acres ಸೇರಿ ಒಂದು ಪಾಂಡ್ ಮಾಡಿದ್ರೆ ಎಲ್ಲವನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬಹುದು. ಅದನ್ನ ಈಗ ರೈತರು ನಿಜವಾಗ್ಲೂ ಈಗ ಪ್ರಯತ್ನಗಳು ಮಾಡಬೇಕಾಗ್ತದೆ, ಅವಾಗ ಉಪಯೋಗ ಆಗ್ತದೆ. ಈಗ ಜಲಾನಯನ ಅಭಿವೃದ್ಧಿ ಹೇಳೋದೇ ಅದು, ಏನು ಅಂದ್ರೆ ಸಮುದಾಯ ಆಧಾರಿತ ಮಾಡ್ಕೋ. ಅಂದ್ರೆ ಈಗ ನಿರಂತರ ಕೃಷಿ ಅಥವಾ ಸುಸ್ಥಿರ ಕೃಷಿ ಇರಬೇಕಂತಂದ್ರೆ ಮಳೆ ನೀರಿನ ಸಂರಕ್ಷಣೆ, ಮಣ್ಣು ಸಂರಕ್ಷಣೆ ಆಗಬೇಕು. ಹೆಚ್ಚಿನ ಮಂದು ಮಳೆ ನೀರನ್ನ ಕೃಷಿ ಹೊಂಡಗಳಲ್ಲಿ ಸಂಗ್ರಹಣೆ ಮಾಡಿ ಕೃಷಿ ಯಾವತ್ತು ನಿರಂತರವಾಗಿ ನಡೀಬೇಕು. ಕೃಷಿ ಹೊಂಡದ ನೀರನ್ನ ಆಧಾರವಾಗಿಟ್ಕೊಂಡು ಹಲವಾರು ಕೃಷಿ ಚಟುವಟಿಕೆಗಳನ್ನು ಮಾಡ್ಕೋಬಹುದು ಅವರು. ಹೈನುಗಾರಿಕೆ ಇರಬಹುದು ಅಥವಾ ಬೇರೆ ಬೇರೆ ಕೃಷಿ ಚಟುವಟಿಕೆಗಳು. ಇಲ್ಲಿ ಈ ಕಡೆ ಮಳೆ ಆದ್ರೆ ಕೃಷಿ ಇರುತ್ತೆ, ಮಳೆ ಇಲ್ಲ ಅಂತಂದ್ರೆ ಈ ಒಂದು ನೀರಿನ ಆಧಾರದ ಮೇಲೆ ನಿರಂತರವಾಗಿರುತ್ತೆ ಕೃಷಿ ಮಾಡಬಹುದು. ಮತ್ತೆ ವಿಶೇಷವಾಗಿ ರೈತರು, ಒಂದು ಜಲಾನಯನ ಪ್ರದೇಶದಲ್ಲ ಇರತಕ್ಕಂಥ ರೈತರಿಗೆ ನಿಮ್ಮ ಒಂದು ಸಲಹೆ ಸೂಚನೆಗಳನ್ನ ಏನ್ ಕೊಡ್ತೀರಿ ಒಬ್ಬ ವಿಜ್ಞಾನಿಗಳಾಗಿತ್ತು ರೈತರಿಗೆ? ಈಗ ರೈತರಿಗೆ ಏನಾಗಿದೆ, ನಾನು ಹೇಳಿದೆ ಇವತ್ತಿನ ದಿವಸ ಹೊಲಗಳು ಬಹಳ ಹಿಡುವಳಿಗಳಾಗಿದೆ, ಇರಲಿ ಪರವಾಗಿಲ್ಲ, ಅದು ಒಂದು ಭಾಗ ಆಯ್ತು. ಎರಡನೇ ಭಾಗ, ಈಗ ಕೃಷಿ ಒಂದು ಚಟುವಟಿಕೆ ನೋಡೋದಾದ್ರೆ ಇವತ್ತು ನಾವು ಕನ್ಸಲ್ಟೇಷನ್ ಮಾಡಬೇಕಾಗ್ತದೆ, ಒಗ್ಗೂಡಿಸ್ಬೇಕಾಗ್ತದೆ, ಇಲ್ಲ ಅನಿವಾರ್ಯ. ಇಲ್ಲ ನಾಳೆ ನಂದು ಒಂದೇ ಹೇಳಿದ್ನಲ್ಲ ಆಗಲಿ, ಒಂದು ಗುಂಟೆ ನಂದು ಅಷ್ಟಕ್ಕೆ ನಾ ಮಾಡ್ಕೋತೀನಿ ಅಂದ್ರೆ ಲಾಭಾಂಶನ ಕಡಿಮೆ ಈಗ, ಬಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಖರ್ಚು ಜಾಸ್ತಿ ಆಗುತ್ತೆ. ಹಿಂಗಾಗಿ ಈಗೆಲ್ಲ ಕಾಂಟ್ರಾಕ್ಟ್ ಫಾರ್ಮಿಂಗ್ ಬೇರೆ ಯಾವುದೇ ತರ ಬಹಳ ಬರ್ತಾ ಇದೆ. ನನಗನ್ಸೋ ಮಟ್ಟಿಗೆ ಈಗ ಬೇರೆ ಕಾಯ್ದೆ ಹೊಸ ಸಹಾಯದಿಂದ ಕೆಲವು ಆಗಬಹುದು, ಎಲ್ಲ ಖಾಸಗಿಯವರು ಸಹ ಭೂಮಿಯನ್ನ ಖರೀದಿ ಮಾಡಬಹುದು. ಹಂಗ ಅಲ್ಲ, ಬಟ್ ಒಂದೇನು ಅಂದ್ರೆ ಕೃಷಿ ಒಂದು ಒತ್ತಾಸೆ ಇಟ್ಟುಕೊಂಡು ಹೇಳೋದಾದ್ರೆ ಒಗ್ಗೂಡಿ ಮಾಡಬೇಕಾಗ್ತದೆ, ಎಲ್ಲರೂ ಒಂದು ಲೆವೆಲ್ ಮಾಡ. ಈಗ ಒಂದು ಟ್ರಾಕ್ಟರ್ ಎಲ್ಲರೂ ಮನೆ ಮನೆಗೂ ನಾನು ಒಂದು ಗುಂಟೆ ಇದ್ರೂ ಟ್ರಾಕ್ಟರ್ ತಗೋತೀನಿ, ಆಗಲ್ಲ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ. ಈಗ ಬರ್ತಿರೋ ಪ್ರಾಬ್ಲಮ್ಸ್ ಅದು. ಈಗ ಆಗ್ತಿರೋ ರೈತರಿಗೆ ಏನು ಅಂದ್ರೆ ಈಗ ಬಹಳ ಸಣ್ಣ ಸಣ್ಣ ಹಿಡುವಳಿದಾರರಿಗೆ ಪ್ರಶ್ನೆ ಏನು ಬರ್ತದೆ. ಸೊ ಅದಕ್ಕೋಸ್ಕರ ನಾವು ಹೇಳೋದು ಅಂದ್ರೆ ಹಿಡುವಳಿಗಳನ್ನ ಅನಿವಾರ್ಯವಾಗಿ ನಾವು ನಮ್ಮ ಎಲ್ಲರೂ ಸೇರಿ ಮಾಡ್ಕೊಳ್ಳೋ ಹಾಗೆ ಮಾಡ್ಲೇಬೇಕಾಗ್ತದೆ. ಒಂದು ಇಲ್ಲ ಅಂದ್ರೆ ಏನಾಗ್ತದೆ, ಒಬ್ರು ಯಾರೋ ಒಬ್ರು ಮಾಡಿದ ಇನ್ನೊಬ್ಬ ಮಾಡೋದಿಲ್ಲ ಅಂತಂದಾಗ ಸಮಗ್ರ ಅಭಿವೃದ್ಧಿ ಆಗೋದಿಲ್ಲ, ಸುಸ್ಥಿರತೆನೂ ಬರೋದಿಲ್ಲ, ಸುಸ್ಥಿರತೆ ಬರೋದಿಲ್ಲ. ಈಗ ಬಂದಿರೋ ಸಮಸ್ಯೆ ಅದು ಒಂದು. ಎರಡನೇ ಪಾಯಿಂಟ್ ಏನಂದ್ರೆ, ಇರೋ ಒಂದು ತಂತ್ರಜ್ಞಾನಗಳನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ವಿಶ್ವವಿದ್ಯಾಲಯ ಆಗಲಿ, ಡಿಪಾರ್ಟ್ಮೆಂಟ್ ಆಗಲಿ, ಯಾವಾಗಲೂ ಸಿದ್ಧ ಇದ್ದಾವೆ. ಇವತ್ತಿನ ದಿವಸ ಏನೇನು ಬದಲಾವಣೆಗಳಿದ್ದಾವೆ ವಿಶ್ವಮಟ್ಟದಲ್ಲಿ, ಅವೆಲ್ಲವನ್ನೂ ನಾವು ಯೂನಿವರ್ಸಿಟಿ ಪರವಾಗಿ ನಾವು ಕೊಡೋಕೆ ತಯಾರ ಇದ್ದೀವಿ. ಅದನ್ನ ಸರಿಯಾಗಿ ಬಳಕೆ ಮಾಡಿಕೊಂಡು ನಾನು ಹೇಳೋದು, ಇವತ್ತಿನ ದಿವಸ ಬರೀ ಒಂದು ವರ್ಷಕ್ಕೆ ಪ್ಲಾನ್ ಮಾಡೋದಲ್ಲ, ಸತತವಾಗಿ 3 ವರ್ಷ 4 ವರ್ಷಕ್ಕೆ ನಾವು ಪ್ಲಾನ್ ಮಾಡ್ಕೊಳ್ತಾ ಹೋದ್ರೆ ಅದಕ್ಕೆ ನಮಗೆ ಮುಂದೆ ಒಂದು ಸುಸ್ಥಿರತೆ ಸಿಗ್ತದೆ. ಈ ಒಂದು ಹಂಗಾಮಿಗೆ ಇವತ್ತೊಂದು ಏನು ಇನ್ನೊಂದು 5 ದಿವಸದ ಡಿಸಿಷನ್ ತಗೊಂಡು ಇವತ್ತಿಂದಷ್ಟೇ ನೋಡಬಾರ್ದು, ಮುಂದಿಂದು 10-20 ವರ್ಷದ್ದು ಮುಂದಿನ ಅವಧಿಯ ಒಂದು ಯೋಜನೆ ಇಟ್ಕೊಂಡು ಪ್ಲಾನ್ ಮಾಡ್ಕೋಬೇಕು. ಹಂಗ್ ಮಾಡಿದಾಗ ಏನಾಗ್ತದೆ, ಈಗ ಒಂದು ಆರ್ಥಿಕತೆನ ಅದನ್ನ ಹೇಳುತ್ತೆ, ಲಾಂಗ್ ಇಯರ್ಸ್ ಮಾಡಿದಾಗ ಸಾಮಾನ್ಯವಾಗಿ ನಮಗೆ ಸಂಪನ್ಮೂಲ ಕೆಲವು ಕಡಿಮೆ ಇರ್ಬೋದು, ಜಾಸ್ತಿ ಏನು ಒಂದೇ ಸಲವು ಯಾವ ಸರಿ ಸಿಗ್ತವೆ ಅಂತ ಹೇಳಕ್ ಬರಲ್ಲ, ಅದನ್ನ ಅದ್ ಬಳಸಿಕೊಂಡು ಉಪಯೋಗ ಮಾಡ್ಕೋಬಹುದು. ಸೊ ಹಂಗಾಗಿ ಅಟ್ ಲೀಸ್ಟ್ 5 ವರ್ಷಕ್ಕೆ ನಮ್ಮಲ್ಲಿ ಮಳೆ ಹೆಂಗ್ ಬರ್ತದೆ ಅಂದ್ರೆ, ಈಗ ನಮ್ಮ ಪ್ಲಾನಿಂಗ್ ಏನು ಮಳೆ ಸಮಯ ಇದ್ರ ಜೊತೆಗೆ ಹೋಗ್ಬೇಕು ಅಂದ್ರೆ, ಸಾಮಾನ್ಯವಾಗಿ ನಮ್ಮ 10 ವರ್ಷದಲ್ಲಿ 4 ವರ್ಷ 3 ವರ್ಷ ಮಧ್ಯಮ ಬರ್ತದೆ, ಮುಂದೆ 1 ವರ್ಷ 2 ವರ್ಷ ಜಾಸ್ತಿ ಬರ್ತದೆ, ಉಳಿದ ವರ್ಷ ಕಡಿಮೆನೆ ಬರ್ತದೆ. ಹಂಗಿದ್ದಾಗ ನಾವು 10 ವರ್ಷಕ್ಕೆ ಪ್ಲಾನ್ ಮಾಡ್ಕೊಳ್ಳೋದು ಒಳ್ಳೇದು. ಈವನ್ ನಾವು ಈ ನೀರಾವರಿದು ನಾವು ಅದನ್ನ ಹೇಳೋದು, 1 ವರ್ಷಕ್ಕೆ ನೀರು ಬಿಡೋಕ್ಕಿಂತ 5 ವರ್ಷದಲ್ಲಿ ಎಷ್ಟು ಹಂಗಾಮಿಗೆ ನೀರು ಬಿಡ್ತೀವಿ ಅನ್ನೋಂಗೆ ಡಿಸಿಷನ್ ತಗೋಬೇಕಾಗ್ತದೆ. ಯಾಕಂದ್ರೆ ನಮ್ಮ ಭಾರತದ ದಕ್ಷಿಣ ಭಾರತ ಅದು ಕೆಲವು ಈ ಮಣ್ಣಿನ ಇಲ್ಲೆಲ್ಲ ಏನಾಗುತ್ತೆ, ಮಳೆ ಬೀಳೋ ವ್ಯವಸ್ಥೆಗಳು ನೋಡಿದ್ರೆ, ಅದರ ಹೊಂದಾಣಿಕೆಗಳು ನೋಡಿದ್ರೆ ಆ ತರ ಅನಿವಾರ್ಯ ಆಗ್ತದೆ ಮುಂದಿನ ದಿವಸಗಳಲ್ಲಿ. ಸೊ ಅದಕ್ಕೋಸ್ಕರ ಇದು ಒಣ ಬೇಸಾಯಕ್ಕೂ ಅನ್ವಯ ಆಗ್ತದೆ. ಅಂದ್ರೆ ಒಟ್ಟಾರೆ ಸುಸ್ಥಿರ ಕೃಷಿಗೆ ಅಂತಂದ್ರೆ ಮಣ್ಣು ಮತ್ತು ನೀರು ಸಂರಕ್ಷಣೆ ಬಹಳ ಮುಖ್ಯ ಈಗ ಸುಸ್ಥಿರ ಅಭಿವೃದ್ಧಿಗೆ. ಹೌದು, ರೈತರಿಗೆ ಗೊತ್ತಿದೆ, ಆದ್ರೆ ಅದನ್ನ ಹೆಚ್ಚು ನಾನು ಹೇಳಿ ಪ್ರಜ್ಞಾಪೂರ್ವಕವಾಗಿ ಮಾಡೋದು ಬಹಳ ಮುಖ್ಯ. ಅದಕ್ಕೆ ಏನು ತೊಡಕುಗಳಿದಾವೆ ಅದನ್ನ ಅನಿವಾರ್ಯವಾಗಿ ನಾವು ಹೇಳಿದಲ್ಲ ಜೊತೆ ಸೇರಿ ಮಾಡೋದ್ರಿಂದ ತೊಡಕುಗಳು. ಈಗ ಕೃಷಿ ಹೊಂಡಗಳು ಪ್ರತ್ಯಕ್ಷವಾಗಿ ನಮಗೆ ಲಾಭವನ್ನ ಕೊಡೋದ್ರೆ ಅಪ್ರತ್ಯಕ್ಷವಾಗಿ ಬಹಳಷ್ಟು ಲಾಭ ಆಗತ್ತೆ. ಅದರಿಂದ ಬಹಳಷ್ಟು ಜನ ಹೇಳೋದು, ಇಲ್ಲ ಸರ್ ನೀರು ನಿಂತಿತ್ತು, ಅದು ನೀರು ಇರೋದ್ರಲ್ಲಿ ಹೋಗ್ಬಿಡತ್ತೆ ಅಂತ ಹೇಳ್ತಾರೆ. ಹೋತಂದ್ರೆ ಎಲ್ಲಿ ಹೋಗುತ್ತೆ? ಕೃಷಿ ಹೊಂಡದಲ್ಲಿ ನೀರು ಭೂಮಿ ಒಳಗಡೆ ಹೋಗಬೇಕು. ಹೌದು ಹೌದು, ಹೌದಿಲ್ಲ ಸಿಗ್ತದೆ. ಭೂಮಿ ಒಳಗಡೆ ಹೋತಂದ್ರೆ ಅಂತರ್ಜಲ ಜಾಸ್ತಿ ಆಗತ್ತೆ, ಅದು ಪ್ರತ್ಯಕ್ಷವಾಗಿ ಬೋರು ರೀಚಾರ್ಜ್ ಆಗುತ್ತೆ, ಅಂತರ್ಜಲ ಮಟ್ಟ ಜಾಸ್ತಿ ಆಗುತ್ತೆ. ಹೌದು ಹೌದು, ನೀವು ಹೇಳಿ ಸರಿ. ನೀವು ಇತ್ತೀಚೆಗೆ ಬಹಳ ರೈತರು ಬರ್ತಾ ಇದ್ದಾರೆ, ಹೇಳ್ತಾರೆ ಇಲ್ಲ ಸರ್ ಮಾಡಿಸಿವಿ ನೀರೇ ಇರಲಿಲ್ಲ ಹೋಗ್ಬಿಡ್ತಾರೆ ಅಂತಾರೆ. ಇಲ್ಲ, ನೀರು ಹೋಗಿರ್ತದೆ ಅಂದ್ರೆ ಒಂದು 2 ಪಾಯಿಂಟ್. ತಾತ್ಕಾಲಿಕವಾಗಿ ನೀವು ಏನು ಕೆಳಗೇನು ಹೊಂಡ ಮಾಡಿರ್ತಾರೆ ಸಣ್ಣದಾಗಲಿ ದೊಡ್ಡದಾಗಲಿ, ಅದು ಕೆಳಗೆ ಸ್ವಲ್ಪ ಕರಿಮಣ್ಣು ಹಾಕಿ ಏನೋ ಹಾಕಿ ನೀರು ಇಂಗೋದನ್ನ ಕಡಿಮೆ ಮಾಡಬಹುದು, 1 ಪಾಯಿಂಟ್. 2ನೇ ಪಾಯಿಂಟ್, ನೀವು ಹೇಳಿದಂಗೆ ಹಿಂಗೆ ಹೋದ್ರು ಏನಾಗ್ತದೆ, ನಾನು ಅದನ್ನ ಹೇಳಿದೆ, ಇರೋ ನೀರೆಲ್ಲ ನಾನೇನು ಮಾಡಿದಿನೋ ಅವೆಲ್ಲ ನನಗೆ ಅನ್ನೋದು ಸುಳ್ಳು. ನಮಗೆ ನಮ್ಮ ಭೂಮಿಯಲ್ಲೇ ಹಿಂಗಿರುತ್ತದೆ, ಹಿಂಗ್ಬೋದು. ಈಗ ಒಂದು ಬಾವಿನ ತಗೊಳ್ಳಿ, ಈಗೆಲ್ಲ ಹಿಂಗಿದ ಮೇಲೆ ಬಾವಿನ ಈಗ 200-300 ಅಡಿ ಬಾವಿ ನೀರು ಹೊಳಿತೀವಿ. ಕೆಲವು ಕಡೆ ನೀವು ಏನು ಯಾವುದೇ ರೀಚಾರ್ಜ್ ಮಾಡಿರಲ್ಲ ಏನಿರಲ್ಲ, ಅದು ನಿಮ್ಗೆ ಸಂಪತ್ ಭರಿತವಾಗಿ ನೀರು ಬರುತ್ತೆ. ಕೆಲವು ಕಡೆ ನಾವೆಲ್ಲ ಮಾಡಿದ್ರು ನೀರು ಸಿಗ್ಲಿಕ್ಕಿಲ್ಲ, ಹಂಗಂದ್ರೆ ಅದು ಆ ತರ ಹೇಳಕ್ ಬರಲ್ಲ. ಒಂದೇನು ಹೇಳಿ ತಿಳ್ಕೋಬೇಕು, ಒಂದು ನಮ್ಮ ಇದು ನಾನು ಹೇಳಿದ ಹಕ್ಕಿಗಿನ ನಾನು ಕರ್ತವ್ಯ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ತೇನೆ. ಈಗ ನಾನು ರೀಚಾರ್ಜ್ ಮಾಡೋದು ಎಲ್ಲರ ಕರ್ತವ್ಯ, ನೀರನ್ನು ನಾವು ಬಳಸ್ಕೋತೀವಿ ಎಲ್ಲರಾಗಿ, ಎಲ್ಲ ಯಾವುದೋ ರೀತಿಯಲ್ಲಿ ನನಗೆ ವಾಪಸ್ ಬರ್ತದೆ ಅಂತ ತಿಳ್ಕೊಂಡು ನಮ್ಮ ಕಾಂಟ್ರಿಬ್ಯೂಷನ್ ಅಂತ ನಮ್ಮ ಒಂದು ಕರ್ತವ್ಯ ಮತ್ತು ಆದ್ಯತೆಗಳಿಗೆ ಹೆಚ್ಚು ಕೊಡಬೇಕು. ಆ ದೃಷ್ಟಿಯಿಂದ ಸಮಗ್ರ ಅದೇ ಹೇಳಿದ ಮತ್ತು ಅದೇ ಒಂದು ಸಮುದಾಯ ಆಧಾರಿತ ಎಲ್ಲರೂ ಮಾಡಬೇಕಾಗುತ್ತೆ, ಒಬ್ಬರದೇ ಪಾತ್ರ ಇರೋದಿಲ್ಲ. ಅಲ್ಲ, ನನ್ನ ಒಂದೇ ಹೊಲಕ್ಕೆ ನನ್ನ ಅಷ್ಟಕ್ಕೆ ಅಂತ ಸೀಮಿತ ಮಾಡ್ಕೊಳಕ್ ಬರಲ್ಲ. ಒಳ್ಳೆಯದು ಡಾಕ್ಟರ್ ಸತೀಶ್ ಕುಮಾರ್ ಅವರು, ಇದುವರೆಗೆ ಜಲಾನಯನ ಪ್ರದೇಶ ಅಂದ್ರೆ ಏನು, ಅಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಯಾವ ರೀತಿ ಆದ್ಯತೆಯನ್ನು ಕೊಡಬೇಕು, ಮಣ್ಣು ಮತ್ತು ನೀರು ಸಂರಕ್ಷಣೆಯನ್ನು ಮಾಡ್ಕೊಳ್ಳೋದ್ರಿಂದ ಮಾತ್ರ ಸುಸ್ಥಿರ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರ. ಸಾಕಷ್ಟು ಜನ ರೈತರು ಇದ್ರ ಬಗ್ಗೆ ಸಾಕಷ್ಟು ಈಗಾಗಲೇ ಕೃಷಿ ಹೊಂಡಗಳನ್ನು ಮಾಡ್ತಾ ಇದ್ದಾರೆ, ಒಡ್ಡುಗಳನ್ನು ಹಾಕೋತಾ ಇದ್ದಾರೆ, ಭಾಳಷ್ಟು ರೈತರಲ್ಲಿ ತಿಳುವಳಿಕೆ ಬಂದಿದೆ. ಆದರೂ ಇನ್ನೂ ಸಂಗ್ರಹಣೆ ಮಾಡಿದಂಥ ನೀರಿನ ಒಂದು ಸದ್ಬಳಕೆ ಆಗಬೇಕು ಮತ್ತು ಕೃಷಿ ಹೊಂಡಗಳು ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಮಾಡ್ಕೊಳ್ಳಿಕ್ಕೆ ಮುಂದೆ ಬರಬೇಕು. ಸರ್ಕಾರನೇ ಮಾಡಿಸ್ಲಿ ಅಂತಕ್ಕಂಥ ಒಂದು ಧೋರಣೆ ರೈತರಲ್ಲಿ ಇರಬಾರ್ದು. ನಾವು ಎಲ್ಲೆಲ್ಲೋ ದುಡ್ಡನ್ನು ಖರ್ಚು ಮಾಡ್ತಾ ಇರ್ತೀವಿ, ಅಲ್ಲೇ ಉಳಿತಾಯ ಮಾಡಿ ಮಳೆ ನೀರಿನ ಸಂರಕ್ಷಣೆಗೆ ಕೃಷಿ ಹೊಂಡಗಳನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಖಂಡಿತ ಅದು ಇಂದಿಲ್ಲ ನಾಳೆಗೆ ಒಂದು ದಿವಸ ನಮಗಿಲ್ಲಂದ್ರೆ ನಮ್ಮ ಮಕ್ಕಳಿಗೂ ಉಪಯೋಗ ಆಗೇ ಆಗುತ್ತೆ. ನೀರು ಅಂತರ್ಜಲ ಮಟ್ಟ ಜಾಸ್ತಿ ಆಗುತ್ತೆ. ಇದೇ ರೀತಿ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಆದ್ಯತೆಯನ್ನು ಕೊಡಲಿ ಅಂತ ಹೇಳೋಣ. ಅಂದಾಗ ಮಾತ್ರ ಆ ಜಲಾನಯನ ಪ್ರದೇಶ ಅಭಿವೃದ್ಧಿ ಆಗುತ್ತೆ ಮತ್ತು ಸುಸ್ಥಿರ ಕೃಷಿ ಬದುಕು ಸಾಗಲಿಕ್ಕೂ ಸಹ ಒಂದು ಮಾರ್ಗಗಳಾಗ್ತವೆ. ಇದುವರೆಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸುಸ್ಥಿರ ಕೃಷಿಗೆ ಜಲಾನಯನ ಪ್ರದೇಶಗಳ ಅಭಿವೃದ್ಧಿಯ ಪಾತ್ರ ಕುರಿತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದ ಡಾಕ್ಟರ್ ಯು ಸತೀಶ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಪಾವಲತ್ತಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ನಾಳೆ ದಿನ ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 30.8 ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22.1 ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ ಶೇಕಡಾ 90 ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ ಶೇಕಡಾ 52 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 12 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಈ ಹವಾಮಾನದ ಮುನ್ಸೂಚನೆಯನ್ನು ಗಮನಿಸಿ ರೈತರಿಗೆ ಈಗ ಹೇಳುವ ಕೆಲವು ಕೃಷಿ ಚಟುವಟಿಕೆಗಳನ್ನು ಸಲಹೆಯಾಗಿ ತೆಗೆದುಕೊಳ್ಳಬೇಕು. ಸಾಮಾನ್ಯವಾಗಿ ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯನ್ನು ಕಡಿಮೆ ಮಾಡಲು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಭೇಟಿ ನೀಡಿ ವಿಮೆ ಮಾಡಿಸಿ. ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣತೆಯು ಕಡಿಮೆಯಾಗಿರುವುದರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಹಿಂಗಾರು ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇನ್ನಿತರ ಹಿಂಗಾರು ಬೆಳೆಗಳಲ್ಲಿ ಅಂತರ್ ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆಯಾಗುತ್ತದೆ. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇರುವುದರಿಂದ ರೈತರು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಹಿಂಗಾರಿ ಜೋಳಕ್ಕೆ ಸಂಬಂಧಿಸಿದ ಹಾಗೆ ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು ಅಥವಾ 2.0 ಗ್ರಾಂ ಮೆಟರಿಜಿಯಂ ಅನಿಸ್ಕೋಪಿಯಾ ಅಥವಾ 2.0 ಗ್ರಾಂ ಮೆಟರಿಜಿಯಂ ರಿಲೈ ಜೈವಿಕ ಶಿಲೀಂಧ್ರ ಕೀಟನಾಶಕಗಳನ್ನು ಅಥವಾ 0.4 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯೇಟ್ 5SG ಅಥವಾ 0.25 ಮಿಲಿಲೀಟರ್ ಕ್ಲೋರಂಟ್ರಿ ನೀಲಿಫ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹಿಂಗಾರಿ ಜೋಳದ ಬೆಳೆ 30 ದಿನಗಳಿದ್ದಾಗ ಮತ್ತು ತೆನೆ ಬರುವ ಹಂತದಲ್ಲಿ ಶೇಕಡಾ 3 ಪಂಚಗವ್ಯವನ್ನು ಸಿಂಪಡಿಸಬೇಕು. ಜೋಳದಲ್ಲಿ ಸುಳಿನೊಣದ ಹತೋಟಿಗೆ 2 ಮಿಲಿಲೀಟರ್ ಪ್ರೊಫನೋಫಾಸ್ 50 EC ಅಥವಾ 2 ಮಿಲಿಲೀಟರ್ ಕ್ಲೋರೋಫೈರಿಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬಿತ್ತಿದ 12-14 ದಿನಗಳ ನಂತರ ಸಿಂಪಡಣೆ ಮಾಡಬೇಕು. ಇನ್ನು ಭತ್ತಕ್ಕೆ ಸಂಬಂಧಿಸಿದ ಹಾಗೆ ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರಲು ಬಿಡಬೇಕು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा ಕವಚ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ರೈತ ಬಾಂಧವರೇ ಈಗ ಕೇಳಿ ರಾಯಚೂರು ಮಾನ್ವಿ ಸಿಂಧನೂರು ಹಾಗೂ ಲಿಂಗಸಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ ಈ ರೀತಿಯಾಗಿದೆ ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ ಉತ್ಪನ್ನಗಳು ಪ್ರಭೇದಗಳು ಕನಿಷ್ಠ ಮತ್ತು ಗರಿಷ್ಠ ದರ ನೆಲಗಡಲೆ ಶೇಂಗಾ ಘುಂಗ್ರಿ 4,319 ರೂಪಾಯಿಯಿಂದ 5,909 ರೂಪಾಯಿ ಈರುಳ್ಳಿ 400 ರೂಪಾಯಿಯಿಂದ 2,345 ರೂಪಾಯಿ ಭತ್ತ ರಾಜಹಂಸ 1,266 ರೂಪಾಯಿಯಿಂದ 1,399 ರೂಪಾಯಿ ಭತ್ತ ಸೋನಾ ಮಸೂರಿ 1,259 ರೂಪಾಯಿಯಿಂದ 1,959 ರೂಪಾಯಿ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಭತ್ತ ಸೊನ ಹೊಸ ಸೊನ ಮಸೂರಿ 1,800 ರೂಪಾಯಿಯಿಂದ 1,800 ರೂಪಾಯಿ, ಭತ್ತ ಹಳೆ ಸೊನ ಮಸೂರಿ 2,012 ರೂಪಾಯಿಯಿಂದ 2,012 ರೂಪಾಯಿ. ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಕಳುಹಿಸಿರುವ ಪೇಟೆ ಧಾರಣೆ. ಹತ್ತಿ ಬನಿ 7,800 ರೂಪಾಯಿಯಿಂದ 7,800 ರೂಪಾಯಿ, ಒಣಮೆಣಸಿನಕಾಯಿ 2,400 ರೂಪಾಯಿಯಿಂದ 6,200 ರೂಪಾಯಿ, ಭತ್ತದ ಆರ್ನಾರ್ ಆರು ಹೊಸದು 1,869 ರೂಪಾಯಿಯಿಂದ 1,944 ರೂಪಾಯಿ, ಭತ್ತದ ಆರ್ನಾರ್ ಆರ್ ಹಳೆಯದು 1,950 ರೂಪಾಯಿಯಿಂದ 2,210 ರೂಪಾಯಿ, ಭತ್ತ ಹೊಸ ಸೊನಾ ಮಸೂರಿ 1,720 ರೂಪಾಯಿಯಿಂದ 1,860 ರೂಪಾಯಿ. ಲಿಂಗಸಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ. ಸಜ್ಜೆ ಇತರೆ 1,650 ರೂಪಾಯಿಯಿಂದ 1,830 ರೂಪಾಯಿ, ಭತ್ತ ಸೋನ 2,200 ರೂಪಾಯಿಯಿಂದ 2,200 ರೂಪಾಯಿ, ಸೂರ್ಯಕಾಂತಿ ಸೂರ್ಯಪಾನ 5,950 ರೂಪಾಯಿಯಿಂದ 6,230 ರೂಪಾಯಿ, ತೊಗರಿ 5,900 ರೂಪಾಯಿಯಿಂದ 5,920 ರೂಪಾಯಿ. ಇದುವರೆಗೆ ರಾಯಚೂರು, ಮಾನ್ವಿ, ಸಿಂಧನೂರು ಹಾಗೂ ಲಿಂಗಸಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮ ಮುಂದುವರಿಯುವುದು. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ, ಕುಂಟೆ, ಕಾಲುವೆ ನೀರು ಗಲೀಜಾಗ್ತಾ ಐತೆ. ಸೊಳ್ಳೆ ನೊಣ ಜಾಸ್ತಿ ಆಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲ ಅಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ಮಸ್ಕಿ ತಾಲೂಕಿನ ಹಸಮಕಲ್ ಗ್ರಾಮದ ಜಂಬಣ್ಣ ಹಾಗೂ ಸಂಗಡಿಗರಿಂದ ತತ್ವ ಪದಗಳನ್ನು. ಬಸವಂ ಭಕ್ತಿಗೆ ಮೂಲಂ, ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲನನುಪಮ ಸೀಲಂ, ಬಸವಂ ಜಂಗಮವರಲೋಲಂ, ಬಸವ ರಕ್ಷಿಪುಜನ್ನ ಸಂಗನ ಬಸವ ಶರಣಾರ್ಥಿ, ಶರಣಾರ್ಥಿ, ಶರಣಾರ್ಥಿ. ಚೆಟ್ಟಿನಲ್ಲಿ ಬಂದು ಮುಟ್ಟು ತಟ್ಟು ಹನತೀರಿ, ಮುಡು ಚೆಟ್ಟಿನಲ್ಲಿ ಬಂದು ಮುಟ್ಟು ತಟ್ಟು ಹನತೀರಿ, ಮುಡು ಚೆಟ್ಟು ಎಲ್ಲಾದ ಕಣ್ಣ, ಮುಡು ಚೆಟ್ಟು ಎಲ್ಲಾದ ಕಣ್ಣ, ಮುಟ್ಟಾಗಿ ಮೂರು ದಿನ ಹುಟ್ಟಿ ಬಂದಿವಿ ನಾವು, ಮುಡುಚೆಟ್ಟು ಎಲ್ಲಾದ ಏಳಣ್ಣ, ಮುಡುಚೆಟ್ಟು ಎಲ್ಲಾದ ಏಳಣ್ಣ, ಮುಡುಚೆಟ್ಟಿನಲ್ಲಿ ಬಂದು ತೊಗಲಿಗೆ ತೊಗಲಚ್ಚಿ ತಗಲಿ ಬಂದಿವಿ ನಾವು, ತೊಗಲಿಗೆ ತೊಗಲಚ್ಚಿ ತಗಲಿ ಬಂದಿವಿ ನಾವು. ತಗಲ ಮಾತಾಡಬೇಡಣ್ಣ, ತಗಲ ಮಾತಾಡಬೇಡಣ್ಣ, ಎಲಬು ತೊಗಲು ಮಲಮೂತ್ರ ಧಾರೆಗಳು ನಿಮ್ಮಲ್ಲಿ ಕಾಣಸ್ತಾವ ಹೇಳಣ್ಣ, ಇವು ನಿಮ್ಮಲ್ಲಿ ಕಾಣಸ್ತಾವ ಹೇಳಣ್ಣ. ಮುಡುಚೆಟ್ಟಿನಲ್ಲಿ ಬಂದು ಮುಟ್ಟು ತಟ್ಟು ಕನತೀರಿ, ಮುಡುಚೆಟ್ಟು ಎಲ್ಲಾದ ಕಣ್ಣಾ